ಇವ್ರು ಬಂದಂತವ್ರು ಯಾರು? ಕಣ್ಣಿನ ಕಿಸೆ ಹಾಕೊಂಡಿದೀವೋ ಕಿವಿಯನ್ನು ಪದರ ಕಟ್ಕೊಂಡಿದೀವ? ಕಣ್ಣು ಕಿಸೆ ಹಾಕಿಲ್ಲ, ಕಿವಿ ಪದರ ಕಟ್ಟಿಲ್ಲ, ನನಗೆ ಇವ್ರು ಗುರುತಾಗಲ್ ಕಾರಣವಾಗಿ ಯಾರ ವಿಚಾರ ಮಾಡೀನಿ, ಇವ್ರು ಯಾರೆಂಬುದ ಗುರುದಕ್ಕಾಗಲ್ಲಕ್ಕಾಗಿ ನಾನು ವಿಚಾರ ಮಾಡ್ತಾ ಇದ್ದೆ. ಇವರಿಗೆ ಪ್ರಥಮದಲ್ಲಿ ಬಂದು ವಿಘ್ನೇಶ್ವರ ವಿಘ್ನೇಶ್ವರ ಅಂತಾರೆ. ಬಹಳ ಚಲೋ ಮಾಡಿರ್ಲಿ, ಯಾಕ್ರಿಪ್ಪ ಅನುಕೂಲ ವಿಘ್ನ ಶುರು ಮಾಡಿರಿ. ಹಾಗೇನಲ್ಲ, ಬಂದಂತ ವಿಘ್ನವನ್ನು ದೂರ ಮಾಡತಕ್ಕಂಥವ್ರು ಇವ್ರಿಗೆ ಸರದಾರಿ ಮಾಡ್ತಾ ಇದ್ದಾರೆ. ಒಂದು ಏಳಂಟ ಸರದಾರಿ ಮಾಡ್ತಾರೆ, ಅವ್ರ ಜೋಡಿ ಹೋಗಿ ಬರ್ತೇನೆ. ಅದರ ಚಿಕಿಟ್ಟೆ ಮಾಡಕ್ಕಿಲ್ಲ, ಹಾಗ ಚೇಷ್ಟ ಮಾಡತಕ್ಕಂಥಲ್ಲ, ಬಂದಂತ ವಿಘ್ನವನ್ನು ಇಲ್ಲದಂತೆ ಮಾಡುವರು. ಇರಿ ಬಿಡಪ್ಪ, ಇದು ಅಲ್ಲದ ಮತ್ತೇನಂತ ಕರಿತಾ ಇದ್ದಾರೆ ಇವರಿಗೆ? ವಕ್ರ ತುಂಡ ವಕ್ರ ತುಂಡ ಅಂತ ಯಾಕೆ ಬಂದ್ಕೂಲಿ ಬಕ್ರಿ ತಗೊಂಡ್ರೆ ಇವರು? ಹಾಗೇನಲ್ಲ, ಇವರ ಮುಖವು ವಕ್ರ ಬಿದ್ದ ಕಾರಣ ಕಾರಣ ಇವರಿಗೆ ವಕ್ರ ತುಂಡ ವಕ್ರ ತುಂಡ ಅಂತ ಹೇಳಿ ಇವ್ರ ನಾಮವೇ ಅಂತದ್ದು ಇಂತಹದ್ದು. ಇರ್ಲಿಪ್ಪ, ಇದು ಅಲ್ಲದ ಮತ್ತೇನಂತ ಇದ್ದಾರೆ? ಇವರಿಗೆ ಲಂಬೋದರ ಲಂಬೋದರ ಅಂತಾರೆ. ಯಾಕ್ರಿ ಕುಳಿತು ಮಂದಿಕೆ ತರು ಒಂದು ಗುದ್ದು ಮಳ ಆಯ್ತಿರ್ತಾರೆ ಇವ್ರು? ಹಾಗೇನಲ್ಲ, ಲಂಬಂದರೆ ಉದ್ದ, ಉದರಂದರ ಹೊಟ್ಟೆ, ಹೊಟ್ಟೆ ಉದ್ದವಾದ ಶರೀರ ದೊಡ್ಡ ಹೊಟ್ಟೆ ಇದ್ದ ಕಾರಣವಾಗಿ ಇವರಿಗೆ ಲಂಬೋದರ ಲಂಬೋದರ ಅಂತಾರೆ ಅಂತಾರೆ. ಇರ್ಲಿ ಬಿಡು, ಇದು ಒಂದ್ ಮತ್ತೇನಂತ ಇದ್ದಾರೆ? ಇವರಿಗೆ ಗಣಪತಿ ಗಣಪತಿ ಅಂತಾರೆ. ಮೋರಾಯ ಮೋರಾಯ ಆತನು ಯಾಕದ್ರಿಪ ಅಂದ್ರೆ ಐದು ದಿವಸ ಮಾಡಿನಲ್ಲಿ ಕೂಡಿಸಿ, ಐದು ದಿವಸ ಮಾಡಿನಲ್ಲಿ ಕೂಡಿಸಿ ಐದು ಪಂಚಪ್ರಾಣ ಪಟಾಕ್ಷಿ ಅವರಿಗಾದ್ರೆ ಹೋಗಿ ಸರ ನದಿ ನದಿ ಕಾಣ್ತಾರೆ. ಮೂರ್ಖ ಇವರು ಮಣ್ಣಿನ ಗಣಪತಿ ಅಲ್ಲ, ಸಾಕ್ಷಾತ್ ಪಾರ್ವತಿ ಪರಮೇಶ್ವರನ ಸುಪುತ್ರರಾಗಿಂತ ಗಣಪತಿ ಬಂದಿದ್ದಾರೆ. ಇವ್ರಿಗೆ ಪೂಜಾ ಪೂಜೆ ಸಾಹಿತ್ಯಗಳು ಪೂಜೆ ಸಾಹಿತ್ಯಗಳು ಏನೇನ್ರಿ? ಹಾ ಕೇಳ್ರಲ್ಲೇ ಹೇಳ್ರಿ. ಹಾ ಇಂದು ನಾನು ಭಸ್ಮಸ್ಕಂದ ಭಾಗವತ ಪುರಾಣದಲ್ಲಿ ವೇದ ವ್ಯಾಸರು ವರ್ಣಿಸಿದಂತ ಯಾವ ನಮ್ಮ ಅಪರಾಧ ತಮ್ಮಣ್ಣಪ್ಪನವರು ಬರೆಯಲ್ಪಟ್ಟಂತ ನಿಂಗಮ್ಮ ತಾಯಿ ಕೌಸಲ್ಯವರಿಂದ ಈ ರಂಗಭೂಮಿಗೆ ಬಂದಂತ ಶ್ರೀಕೃಷ್ಣ ಪಾರಿಜಾತವೆಂಬ ಆಖ್ಯಾನವನ್ನು ಕಥೆಯನ್ನು ಮಾಡಿ ತೋರಿಸಬೇಕೆಂಬ ಕಾಂಕ್ಷೆಯನ್ನು ಧರಿಸಿ ನಟ ನಟಿಯರನ್ನು ಒಳಗೊಂಡು ಈ ಮಾತೆಯ ಸಮಾನವಾದ ರಂಗಭೂಮಿ ಮೇಲೆ ನಾನು ಬಂದು ನಿಂತಿದ್ದೇನೆ. ನಿಂತಿರುವೆ. ಹೇ ವಿದ್ಯಾಧೀಶನೇ, ನಿಮ್ಮ ಜಯಪರದ ವರದ ಹಸ್ತವನ್ನು ನಮ್ಮೆಲ್ಲರ ಮಸ್ತಕದ ಮೇಲೆ ಇಟ್ಟು ಇಟ್ಟು ಈಗ ನಾನು ಹೂಡಿರತಕ್ಕಂತ ಆಟಕ್ಕೆ ಆಟಕ್ಕೆ ಯಾವ ತರಹದ ವಿಘ್ನವೂ ಬಾರದಂತೆ ವರವನ್ನು ಜಯಪಾಲಿಸಬೇಕು. ಜಯ, ನಿನ್ನ ನಾಟಕದ ಮೇಲೆ ಹಾಗೂ ನಿನ್ನ ಎಲ್ಲ ಮಂಡಳಿ ಮೇಲೆ ಎಲ್ಲದೂ ಪೂರ್ಣ ಆಶೀರ್ವಾದ ಇರೋದು. ನಾನು ಬಂದು ಬಹಳ ವೇಳೆ ಆಯ್ತು, ನನ್ನ ಸ್ವಸ್ಥಾನಕ್ಕೆ ಗಮನ ಮಾಡುತ್ತೇನೆ. ಅಪ್ಪಣೆ. ಯಾಕ್ರಿ ವಾರಂಟ ತಡಿಯವ್ರಿಗೆ? ಹಾಗೇನಲ್ಲ, ನಮ್ಮಂತ ಭಕ್ತರು ಎಷ್ಟೋ ಜನರಿದ್ದಾರೆ, ಅವರವ್ರ ಬೆಟ್ಟಿಗೆ ಅವ್ರು ಹೋಗ್ಬೇಕಾಗಿದೆ. ಊಟ ಆದ ನಂತರ ಅಡಿಗೆ ಹೇಳಿ ಕೊಟ್ಟು ಕಳಿಸ್ಬಿಡ್ನು, ಅಡಿಗೆ ಹೇಳಿ ಕೊಟ್ಟು ಕಳಿಸ್ಬಿಡ್ರಿ. Thank you. ಈ ಮಾಟಲ್ಲ ತಿಳಿಸಲ್ಲೇದು ನಿನಗ ತಿಳಿಸಲಿ ಹೋಗವಾ ಅಲ್ಲವಾ ತೆಲುಗು ಮಾತು ಲೇದು ಬ್ರಹ್ಮ ಕೊರವಂಜ ಅಂಟ ಉಂಡಲ ಯಾರಿಗಂಟ್ಲು ಉಂಡಿ ತಿನ್ಸಬೇಕತ್ ಮಾಡ್ಯವ ನೀನು ನೋಡು ನಮಗ ಇಂಥವ್ರು ಕೊರವಂಜರು ಬರುದಲ್ಲ ನೀನು ಕೊರವಂಜ ಇರಬಹುದು ಇರಬಹುದು ಇಂಥವ್ರು ನಮ್ಮ ದೇಶಕ್ಕೆ ಬರುವುದಿಲ್ಲ ಮತ್ತೆಂತವರು 16 ಸ್ಟ್ಯಾಪಿದಾರಕ್ಕೆ ಸೇರಿ ಹಿಂಗ್ ಉಟ್ಕೊಂಡು ನೀಡಸ್ಕೋತ ನೀಡವ ಹೋಳಿಗೆ ನೀಡ ಅದನ್ನ ನೀಡ ಅಂತ ಬರ್ತಾರೆ ನೀ ಎಂತ ಕೊರವಂಜಿ ಅಲ್ಲ ಎಂತ ದೇವಲೋಕದ ಕೊರವಂಜಿ ದೇವಲೋಕದ ಕೊರವಂಜಿ ದೇವಲೋಕ ಎಲ್ಲೈತಿ ದೇವಲೋಕ ಮೇಲೆ ಇದು ಭೂಲೋಕ ಇದು ಭೂಲೋಕ ಹೌದಮ್ಮ ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರ ಹೇಗೆ ಬಂದಿ ಹೇಗೆ ಬಂದಿ ಏನನ್ನುತ್ತ ಬಂದಿ ಹೀಗಮ್ಮ ಹೇಳಮ್ಮ ಹೇಳಿ ಗಿರಿಯಿಂದ ನಾರಾಯಣ Oh, ಗಿರಿಯಲವದಾಗಿ ಸಾಕ್ಷಾತ್ ನಾರಾಯಣಪುರಕ್ಕ ಬಂದೆ. ಏನು ಗಿರಿಯಿಂದ ನಾರಾಯಣಪುರಕ್ಕ ಬಂದೆ? ಹೌದು. ಹೌದ್ರಿ? ಹೌದಮ್ಮ. ನೋಡಮ್ಮ, ದೇವಲೋಕದ ಕೊರವಂಜಿ ಅಂತ ಹೇಳ್ತಿ. ಹೌದೌದು. ಅಲ್ಲ ಕೊರವಂಜಿ ಮತ್ತ ಲೋಕರ ಏಸದಾವು? 14 ಲೋಕಗಳಿದ್ದಾವ. 14 ಲೋಕ? ಹೌದೌದು. ಅಷ್ಟು ಬರ್ತಾವ? ಹೌದಮ್ಮ, ಅಷ್ಟು ಹೇಳ್ತೇನೆ. ಹೇಳ್ತೀಯಾ? ಹೌದಮ್ಮ. ಹಂಗಾರ ಹೇಳಂಗಾರ ಒಂದ್ 4-5. ಭೂಮಿಗಿಂತ ಮೇಲಿನೂ 7 ಲೋಕಗಳು. 7 ಯಾವ್ಯಾವ? ಭೂಲೋಕ. ಭೂಲೋಕ. ಭೂರ್ಲೋಕ. ಭೂರ್ಲೋಕ. ಸ್ವರ್ಲೋಕ. ಸ್ವರ್ಲೋಕ. ಮಹರ್ಲೋಕ. ಮಹರ್ಲೋಕ. ತಪೋಲೋಕ. ತಪೋಲೋಕ. ಸತ್ಯಲೋಕ. ಸತ್ಯಲೋಕ. ಭೂಮಿಗಿಂತ ಮೇಲಿನ 7 ಲೋಕಗಳು. ಏನು ಇವು ಮ್ಯಾಲದಾವು? ಹೌದಮ್ಮ. ಮತ್ತ ನೀ ಕೆಳಗಿನ ಅದಾವಮ್ಮ? ಹೇಳ. ಅತ್ತಾಳ ನೀನ? ಅಲ್ಲ ಅತ್ತಾಗ. ಏಯ್, ಅತ್ತಾಳ. ಆತಾಳ. ವಿತ್ತಾಳ. ವಿತ್ತಾಳ. ಸುತ್ತಾಳ. ಸುತ್ತಾಳ. ರಸಾತಳ. ರಸಾತಳ. ತಳಾತಳ. ತಳಾತಳ. ಮಹಾತಳ. ಮಹಾತಳ. ಪಾತಾಳ. ಪಾತಾಳಕ ಹಾದಿ ನೀ ನನ್ನ ಕೈಯಾಗ ಸಿಕ್ಕ. ಏಯ್, ಇರ್ಲಿ ಕೊರವಂಜಿ. ಏನಮ್ಮ? ನಿನ್ನಲ್ಲಿ ನಿನ್ನಲ್ಲಿ ಗುರುವಿನಲ್ಲಿ ಕಲಿತಂತ ವಿದ್ಯಾ ನಿನ್ನಲ್ಲಿ ಏನದ? ಏನದ ಅದನ್ನ ವಿವರವಾಗಿ ಹೇಳು, ನಾವು ಮುಂದೆ ಕೇಳ್ತೀವ. ಕೇಳಿಕಬೇಕಮ್ಮ. ಹೇಳ್ರಿ. ಕೇಳಮ್ಮ. ದೇವ್ ಬಿಡಿಸೋಳಲ್ಲ, ಪಂಚ ಮಹಾಭೂತಗಳ ಬಿಡಿಸ್ತಾ ಇದ್ದೇನೆ. ಪಂಚಮಹಾಭೂತಗಳನ್ನ ಬಿಡಿಸ್ತಾ ಇದ್ದಿ? ಹೌದಮ್ಮ. ಇಲ್ಲಮ್ಮ, ಮತ್ತೆ ಏನೇನು ಬರ್ತಾವ ಅಮ್ಮ? ಏನ್ ಬರ್ತದ? ಹೇಳಮ್ಮ. ಅಲ್ವಾ, ಮತ್ ಮಾತಾಡದಂತ ಮೂಕರ್? ಎಂದು ಮಾತಾಡದಂತ ಮೂಕರ್? ಪದೇ ಪದೇ ಮಾತಾಡಿಸುತ್ತೇನಮ್ಮ. ಇರ್ಲಿ, ನೀನು ಕೊರವಂಜಿ ಶಾನೆ ಹಾಕಿದ್ರು ನಮಗ್ ಗುರ್ತಾಗ್ಯದ. ಹೌದಮ್ಮ. ನೋಡು, ನಿನ್ನ ಕೇಳುವಂತ ಸಾಮರ್ಥ್ಯನ ನನ್ನಲ್ಲಿ ಇಲ್ಲ. ಇಲ್ಲ. ನೀ ಮತ್ತ 14 ಲೋಕ ಅಡ್ಡಾಡಿ ಬಂದಿ ಅಂದ ಬಳಕ ನಿನ್ನೇನು ಕೇಳುವಂತದಿಲ್ವಾ? ಶಕ್ತಿ ಇಲ್ಲ. ಕೇಳುವಂತವ್ರು ನಮ್ಮಲ್ಲಿ ಅದಾರ. ಇದ್ದಾರ. ಅಲ್ಲಿ ಕರ್ಕೊಂಡ್ ಹೋಕ್ಕಿನಿ ನನ್ ಕೂಡಪ್ಪ. ಹೋಗಣಮ್ಮ. ಹಾ, ಹೋಗುಣ್ರಿ. ನಡೆ ಅಮ್ಮ, ಹೋಗುಣ. ಹಾ, ನಡ್ರಿ. ಮನ ಮೋಹನ ಮನ ಮೋಹನ ಮನ ತಮನ ರಂಜನ ಭಾಳ ಜೋ ಜೋ ಜೋ ಜೋ ಮನ ಮೋಹನ ಮನದೋಳು ಮನರಂಜನಾ ಅಮ್ಮ ನಿಮ್ ದರ್ಶನ ಮಂದಿರ ಕೊಡಲ್ಲ ಕರ್ಕೊಂಡು ಹಾಕಿನಿ ಇಲ್ಲಿ ಕುಡ್ತಾ ಇದ್ದೇನೆ ನಿಮ್ ದರ್ಶನ ಇದ ನಮ್ಮವಾರ ಮಂದಿರ ಅಮ್ಮ ನಿಮ್ ದೊರಶನ್ ಒಳಗ್ ಹೋಗಿ ಕರೆದುಕೊಂಡು ಬಾರಮ್ಮ ಹೀಗ್ರೆ ಹೌದಮ್ಮ ಇಲ್ಲೇ ನಾ ಬರುತ್ತಲ್ಲ ಇಲ್ಲೇ ಕುಂದಿರ್ಬೇಕು ಇಲ್ಲೇ ಕುಡ್ತಾ ಇದ್ದೇನೆ ಅಮ್ಮ ದೊರಶಾನಿ ಅವರ ಮಹಾದ್ವಾರದಲ್ಲಿ ಕೊರವಂಜಿ ಬಂದಿದ್ದಾಳ್ರಿ ಏ ವಾ ನೀಡಿ ಕಳಿಸುವಂತ ಕೊರವಂಜಿ ಅಲ್ರಿ ಅಪರೋಕ್ಷ ಜ್ಞಾನ ಉಳ್ಳಂತ ಕೊರವಂಜಿ ಬಂದಿದ್ದಾಳ ಆದ ಕಾರಣ ಆಕಿ ಬೆಟ್ಟಿಗೆ ಹೋಗುಣ ಬಾರಿ ಬಂದೆ ಹಾ ಬಾರಿ ದೊರಸೇನಿ ನಾನ್ ನೋಡ ದಂಡ ಮಹತ್ವ ಅಲ್ಲ ನಾನ್ ನೋಡ ಜಗತ್ತ ದಂಡ ಆಗಬಹುದು ಕೊರವಂಜಿ ನೋಡಿ ಜಗತ್ತಿನ ದಂಡ ಆಗ್ತೈತತ್ತ ಜಗತ್ತಿ ಯಾರ ದಂಡ ಆಗಬಹುದು ನಮ್ ಪರಮಾತ್ಮರಿಂದ ಹೌದಲ್ಲ ಅಂದ ಮೇಲೆ ಪರಮಾತ್ಮ ಹೌದೇನು ತಗೋರಿ ಏವಾ ಏನಮ್ಮ ಕೊರವಂಜಿ ಇವ್ರಿಗೆ ಪರಮಾತ್ಮರನ್ನು ಬಗಲಾಗಿ ಏನೈತಿ ಕೂಸದ ಕೂಸದ ಹೌದಲ್ಲ ಮತ್ತೇನ ಅಪ್ಪ ಆಡುತ್ತಾನ ಚೇಷ್ಟಾ ಮಾಡಬಾರ್ದು ನೋಡಮ್ಮ ನಮ್ ನಿನಗೆ ಸಮಸ್ಯೆ ಬಂದ್ರ ಮತ್ತ ಮಾತಾಡ್ಸೋಣ ನಡಿಯಮ್ಮ ನಾಡ್ರಿ ಅಮ್ಮ ಕೊರವಂಜಿ ಏಕ್ ಕೊರವಂಜಿ ಏಕ್ ಕೊರವಿ ದೋತೆ ಆ ಕೊರವಂಜಿನ ಎಲ್ಲಿ ತಂದೆ ನೋಡು ಅಲ್ಲೇ ಬಿಟ್ಟು ಬರಗು ಏ ಕೊರವಂಜಿ ಸೆಕಿನ ಹಾಕಿದ್ದಾಳೆ ಅವಳು ಹಂಗ ಕೂತಿಯಲ್ಲ ಯಾಕ ಅಲ್ಲ ಯಾರ ಮುಂದೆ ನಿಂತೀನಿ ಯಾರ ಮುಂದೆ ಮಾತಾಡ್ತೀನಿ ಅಂದ್ರೆ ಖಬರ್ ಆಯ್ತ ಯಾಕಮ್ಮ ಅಲ್ಲ ನಮ್ಮ ಅವ್ವಾರ ಅಂದ್ರೆ ಯಾರ ಯಾರ ದೊರಸಾನಿ ಅವ್ರ ಹೌದಮ್ಮ ಅಲ್ಲ ಅಂತವ್ರ ಮುಂದೆ ಸುಮ್ ಕಪಾಣ ಕುತ್ತಿ ಅಲ್ಲ ದೂತೆ ನಿಮ್ ದೊರಸಾನಿ ಮಾತಾಡೋ ಪದ್ಧತಿ ಏನು ಅಲ್ಲ ನೀ ಪದ್ಧತಿ ಅಲ್ಲ ಹೇಳಿ ಪದ್ಧತಿ ಅಂದ್ರೆ ಏನು ಏನು ಏನ್ ಕೊಟ್ರೆ ಮಾತಾಡ್ತಾ ಮತ್ತ ಏನಮ್ಮ ಹೀಗಮ್ಮ ನೀ ಅಂದ್ರೆ ಏನ ಅರ್ಥಗಿಂದ ಹೇಳು ಬಿಡಿ ಮುತ್ತು ಮರದಲ್ಲಿ ತರಿಸ ಜಯ ಮಂಗಳ ಜಯ ಮಂಗಳ ಜಯ ಮಂಗಳ ಮನಗ ಆತ್ಮೀಕಳುಗರೆ, ಇದುವರೆಗೆ ದೊಡ್ಡಾಟ ಶ್ರೀಕೃಷ್ಣ ಪಾರಿಜಾತ ಕೊರವಂಜಿ ಸನ್ನಿವೇಶ ಮೂಡಿಬಂತು. ಇದನ್ನು ಪ್ರಸ್ತುತಪಡಿಸಿದವರು ನಾವಲಿಗೆಯ ಶ್ರೀಶೈಲ್ ಚನ್ನಮಲ್ಲಪ್ಪ ಪಟ್ಟಣಶೆಟ್ಟಿ ಹಾಗೂ ತಂಡದವರು. ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು ಎಲ್ಐಸಿ ನಿವೇಶ್ ಪ್ಲಸ್. ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಕೇಳುಗರೆ, ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ ಗೊಂದಲಿಗರ ಪದಗಳನ್ನು. ಹಾಳ್ಜಗಾಪುರ ಗ್ರಾಮದ ಹನುಮಂತಪ್ಪ ರಾಮಪ್ಪ ಪರಗೆ ಹಾಗೂ ತಂಡದವರಿಂದ. ಪಂಚಮೃತ ಮಾರುತ ತಂದಿ ನಮ್ಮ ಪಂಚಾಮೃತ ಸರ್ವರಿಗೆ ನೀಡುತ್ತ ತಂದಿ ನಮ್ಮ ಹಾಲು ಮನ ಎಂಬ ಮೊಸರಿನ ಮೇಲು ತನ ಎಂಬ ತಂದಿನ ಹಾಲು ಮನ ಎಂಬ ಮೊಸರಿನ ಮೇಲು ಭಯುಗದ ತಲೆಯ ಮೇಲೆ ಕೊಟ್ಟಿ ಮೂರು ಮೂರ್ತಿಗಳ ಹುಟ್ಟಿ ನಡೆಸಿದರು ತಮ್ಮ ಸೃಷ್ಟಿ ಹಿಂಗೇಳಿ ಕೆಳವಿ ಹಿರಿಯ ಈ ಮನದೊಳಗಿನ ಪ್ರವತಾರ ಕಾಯಪುರ ಇನ್ನೆಷ್ಟೋ ದೂರ ತಂದೆ ನಮ್ಮ ಕಾಯಪುರ ಇನ್ನೆಷ್ಟೋ ದೂರ ತಂದೆ ನಮ್ಮ ಅಸೆಬಿಸಿನ ತನನವ ಬೆಣ್ಣೆ ಜ್ಞಾನ ಎಂಬತ್ತು ಪದ ಕಣ್ಣೆ ಅಸೆಬಿಸಿ ತನವ ಬೆಣ್ಣೆ ಜ್ಞಾನ ಎಂಬತ್ತು ಪದ ಕಣ್ಣೆ ಲಜ್ಜಂಬೋ ಮಜ್ಜಿಗೆ ತಲೆ ಮ್ಯಾಲೆ ಒಜೆಯಾಗಿ ನೀ ನೋಡವ ಜಜ್ಜಿಗೆ ನಾನ್ ನನದ ನನ್ನ ಮಗುರುವಿನ ನೀ ಕಾಯನ್ನ ಅಭಿಮಾನ ಅಗುರುಳುವೆ ಮಾಡ ನನ್ನ ಧ್ಯಾನ ಕಂಡ ಎಣ್ಣ ಎರಡೋ ಅಲ್ಲಿಂದ ಜೋಡೋ ತಂದಿ ನಮ್ಮ ಎಣ್ಣು ಗಂಡ ಎರಡೋ ಅಲ್ಲಿಂದ ಜೋಡೋ ತಂದಿ ನಮ್ಮ ಆರು ಮಂದಿ ಕಳ್ಳರೋ ಮೂರು ಮಂದಿ ಸುಳ್ಳರು ಎಂಟು ಮಂದಿ ಕಂಟಕರೋ ಎನ್ನ ಕಾಡಿದರು ನಾನು ಸಿಗಲಿಲ್ಲ ಅವ್ರ ಕೈ ಒಳಗೆ ನಾನು ಸಿಗಲಿಲ್ಲ ಅವ್ರ ಕೈ ಒಳಗೆ ಗಂಟು ಹಾಕಿಕೊಂಡ ಪದರಾಗೆ ಜ್ಞಾನಕ್ಕೆ ತಿಳಿದು ನಾ ಬಂದೆ ಉಳಿದು ತಂದೆ ನಮ್ಮ ಜ್ಞಾನಕ್ಕೆ ತಿಳಿದು ನಾ ಬಂದೆ ಉಳಿದು ತಂದೆ ನಮ್ಮ ಅಸೆಬಿಂದಿಗೆ ಕೊಟ್ಟರ ತಂಗಿ ಇದ ಕವೆ ಒಂಬತ್ತು ಬೃಂಗೆ ಅಸೆಬಿಂದಿಗೆ ಕೊಟ್ಟರ ತಂಗಿ ಇದ ಕವೆ ಒಂಬತ್ತು ಬೃಂಗೆ ನಿಂತಲ್ಲೇ ಸೋರುವುದು ಕುಂತಲ್ಲೇ ಒಸರುವುದು ಇದು ನನಗೆ ತಿಳಿಯಲಿಲ್ಲ ಬಲಾಸನೆ ತಾನೆ ಬಲ್ಲ ಗಳಿಗೆ ಗ್ರಾಮ ಜ್ಞಾನಿಗೆ ಪ್ರೇಮ ತಂದಿ ನಮ್ಮ ಗಳಿಗೆ ಗ್ರಾಮ ಜ್ಞಾನಿಗೆ ಪ್ರೇಮ ತಂದಿ ನಮ್ಮ ತಂದಿ ನಮ್ಮ ಪಂಚಮೃತ ಮಾರುತ ಸರವರಿಗೆ ನೀಡುತ್ತ ತಂದಿ ನಮ್ಮ ಪೂರ್ವದಲ್ಲಿ ಪರವಸ್ತು ನಿರಲಾಂಬ.